ಎಸ್ ಜಾನಕಿ ಅವರ ಸ್ವರದಲ್ಲಿ ಕಾದಂಬರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಕುರಿಗಳು ಸಾರ್ ಕುರಿಗಳು ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಹೇಮಂತ್. ಚಾಮುಂಡಿಯ ಕೊಳೆಯ ಕಂದ ವಕ್ರತುಂಡಿಯೇ ದಂಡಿಯೇ ದಂಡಿಯೇ ಕೊಂಡಿಯೇ ಕೊಂಡಿಯೇ ಆನೆ ಸೊಂಡಿಯೇ ಆನೆ ಸೊಂಡಿಯೇ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ತಕೋವಸಿ ಲಂಚವ ತಕೋವಸಿ ಲಂಚವ ಕಪಾಡು ಪರ್ಪಂಚವ ಕಪಾಡು ಪರ್ಪಂಚವ ಓಗೋ ನಂಗೋಟ್ ಅಜ್ಜಿ ಕಿಸೋ ನಿನ್ನೆ ಮರ್ಜಿ ಗದಿ ನೀನೆ ಗಣಪತಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ತಗೋವಸಿ ಲಂಚವ ಕಪಾಡು ಪರ್ಪಂಚವ ನಷ್ಟ ಅಂತಾಗೈತೆ ಬದುಕು ಅಂತಾಗೈತೆ ಬದುಕು ನಿಲ್ಲೋದಂಗೆ ಪ್ರೀತಿ ಕೊಲ್ಲೋದಂಗೆ ಕದಿಬಾರ್ದು ಸುಳಿಬಾರ್ದು ಅಂತ ನೀನು ಅಂತಿ ಅಂತ ನೀನು ಅಂತಿ ಬದುಕೋ ತಿರ್ಸು ಮುಂದಿನ ದಾರಿ ತೋರ್ಸು ಚಂದ್ರಂಗುಗ್ದೆ ಕೇಳಿ ಮಾಡಿದ್ದೆ ರಾಮಂಗುಗ್ದೆ ಗೌರಿ ತಂದಿದ್ದೆ ಕೃಷ್ಣನ್ ಕಾಯ್ದೆ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ತಗೋವಸಿ ಲಂಚವ ಕಪಾಡು ಪರ್ಪಂಚವ ಕಾಸು ಕಾಯೋ ತಾಯ್ಗೊಳ್ ನಿಂಗೆ ಅಕ್ಕ ಪಕ್ಕ ಗೌರಿ ಬುಕ್ಕ ವಿಜ್ಞಾನ ನಿಂಗೆ ಅವ್ಲಕ್ಕ ಲಗ್ನ ವಿಘ್ನ ಯತ್ನಕ್ಕೆಲ್ಲ ನೀನೆ ತಾನೇ ನಾಯ್ಕ ನಮಗೋಳ್ ಕಾಯ್ಕ ಜೈಯನ್ ಸೋವಿ ನಾಯ್ಕ ವಿಘ್ನೇಶ್ವರ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ತಗೋವಸಿ ಲಂಚವ ತಗೋವಸಿ ಲಂಚವ ಕಪಾಡು ಪರ್ಪಂಚವ ಕಪಾಡು ಪರ್ಪಂಚವ ಒಗ್ಗೋ ನಂಗೊಟ್ ಅಜ್ಜಿ ತೀಸೋ ನಿಂದೆ ಮಜ್ಜಿ ಗತಿ ನೀನೆ ಗಣಪತಿ ಹಾಕೊಡಿ ರಾಜೇಶ್ ಹಾಗೂ ಹೇಮಂತ್ ಅವರ ಸ್ವರಗಳಲ್ಲಿ ಕುರಿಗಳು ಸಾರ್ ಕುರಿಗಳು ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ದವರು ಹಂಸಲೇಖ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮಲಯ ಮಾರುತ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕೆಜೆ ಯೇಸುದಾಸ್. ವಂದನೆ ಸಾಷ್ಟಾಂಗ ವಂದನೆ ಸಕಲ ಕಾರ್ಯ ಕಾರಣಗೆ ಸಾಷ್ಟಾಂಗ ವಂದನೆ ಸ್ಫೂರ್ತಿ ತಂದ ಶಕ್ತಿಗೆಲ್ಲ ವಂದನೆ ಅಭಿವಂದನೆ ಸಕಲ ಕಾರ್ಯ ಕಾರಣಗೆ ಸಾಷ್ಟಾಂಗ ವಂದನೆ ಸ್ಫೂರ್ತಿ ತಂದ ಶಕ್ತಿಗೆಲ್ಲ ವಂದನೆ ಅಭಿವಂದನೆ ಸಕಲ ಕಾರ್ಯ ಕಾರಣಗೆ ಸಾಷ್ಟಾಂಗ ವಂದನೆ ನಾನು ಲಯವೇ ಆದಂತ ನಾದೋ ವಾಸನೆ ಲಯವೇ ಆದಂತ ನಾದೋ ವಾಸನೆ ನಾದದಲ್ಲಿ ಲೀನವಾದ ವೇದೋ ವಾಸನೆ ನಾದ ವೇದ ಒಂದೇಯಾದ ದೇವೋ ವಾಸನೆ ನಾದ ಬ್ರಹ್ಮನಿಗೆ ವಂದನೆ ಅಭಿವಂದನೆ ಸಕಲ ಕಾರ್ಯ ಕಾರಣಗೆ ಸಾಷ್ಟಾಂಗ ವಂದನೆ ಸಕಲ ಕಾರ್ಯ ಕಾರಣಗೆ ತನುವಿನಲ್ಲಿ ತನ್ನನ್ನವೆನ್ನುವ ತನ್ಮಯಗೆ ತಲೆ ಬಾಗುವೆ ತನುವಿನಲ್ಲಿ ತನ್ನನ್ನವೆನ್ನುವ ತನ್ಮಯಗೆ ತಲೆ ಬಾಗುವೆ ಅಣುವಣುವಿನ ಕಣ ಕಣದ ಚೇತನಕ್ಕೆ ಶರಣೆನ್ನುವೆ ಅಣುವಣುವಿನ ಕಣ ಕಣದ ಚೇತನಕ್ಕೆ ಶರಣೆನ್ನುವೆ ನಾರದ ಪುರಂದರ ನುಡಿ ದೇವಿಗೆ ನಮಿಸುವೆ ನಾರದ ಪುರಂದರ ನುಡಿ ದೇವಿಗೆ ನಮಿಸುವೆ ನಾದ ಬಿಂದು ಕಲಾದೀದ ನಿನಗೆ ನಮಿಸುವೆ ನಾದ ಬಿಂದು ಪಮಪ ತಿಮಪ ಪಮನಾದ ಬಿಂದು ಸಜನಿ ತಿರಿದಜನಿ ಬಮನಾದ ಬಿಂದು ಸಜ ಜಿ ಜಿ ಜಿ ಮಾರಿ ಜನಿ ಜಿ ಜಿ ನಿ ಜನಿ ಜಿ ಬಿ ಮಿ ಜಿ ಮರಿ ಮರಿ ಜರಿ ಮರಿ ಬಬ ಮರಿ ರಿ ಜನಿ ನಿ ಬಬ ಮರಿ ರಿ ಜರಿ ಮರಿ ಬಮ ಬನಿ ಬನಿ ಜನಿ ಜಿ ಜರಿ ಮರಿ ಮರಿ ಜರಿ ಜ ಬಮರಿ ಬಿ ಜನಿ ಮಾರಿ ಜ ಸರಿ ಬರಿ ಜನಿ ಸಿತ್ತಿ ಬಮನಾದ ಬಿಂದು ಕಲರೀದ ನಿನಗೆ ನಮಿಸುವೆ ಸಕಲ ಕಾರ್ಯ ಕಾರಣಗೆ ಸಾಷ್ಟಾಂಗ ವಂದನೆ ಸ್ಫೂರ್ತಿ ತಂದ ಶಕ್ತಿಗೆಲ್ಲ ವಂದನೆ ಅಭಿವಂದನೆ ಕೆ ಜೆ ಯೇಸುದಾಸ್ ಅವರ ಸ್ವರದಲ್ಲಿ ಮಲಯ ಮಾರುತ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಶಾಂತಿ ಕ್ರಾಂತಿ ಚಿತ್ರದ ಗೀತೆ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ನಮ್ಮಾಸೆ ತೀರದೆ ನೀನು ಮುಟ್ಟದೆ ಈ ಹಿಂಸೆ ಹೋಗದೆ ಸೊಗಸು ಬಂದಾಗ ನಾವು ನೋಡೋದೇ ತಪ್ಪ, ವಯಸ್ಸು ಇದ್ದಾಗ ಲವ್ ಮಾಡೋದೇ ತಪ್ಪ. ಮೀನು ಈಗ ನಾವು ತಿನ್ನೋ ಬಿಸಿಯಾದ ತುಪ್ಪ, ಬಿಸಿಯಾದ ತುಪ್ಪ, ಬಿಸಿಯಾದ ತುಪ್ಪ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಶಾಂತಿ ಕ್ರಾಂತಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದವರು ಹಂಸಲೇಖ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ನವೋದಯ ಡೇಸ್ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ದೀಪಕ್ ಗಂಗಾಧರ್, ಸಂಗೀತ ನೀಡಿದ್ದಾರೆ ಹರ್ಷವರ್ಧನ್ ರಾಜ್, ಗೀತೆಯ ಗಾಯಕರು ಮಾಧವೇಶ್ ಭಾರದ್ವಾಜ್. ನೋಡುತ್ತಾ ಮುಗಿದವು ಎಷ್ಟೋ ಬೇಗ, ಸ್ನೇಹದ ಭಾವದ ಚಂದದ ದಿನಗಳು ಆಡುತ್ತಾ ಕಳೆದವು ಹೊರಡೋದೀಗ. ವಿದಾಯದ ನೋವಲ್ಲಿ ಹನಿ ಇದೆ ಕಣ್ಣಲ್ಲಿ, ಏಳೇಳು ಜನ್ಮಕ್ಕೆ ಸಾಕಾಗು ಸ್ನೇಹವ, ಬರೀ ಏಳು ವರುಷವೀ ನೀಡಿದೆ. ನವೋದಯಾಡೆ ಹಾಜರಿ ಹೌಸಿನ ದಿನಚರಿ ಮೆಸ್ಸಿನ ಸವಿಕರಿ ಮರೆಯೋದು ಹೇಗೆ, ಪ್ರಾರ್ಥನೆ ಹಾಡನು ಲೈಬ್ರರಿ ಓದನು ಆಡಿದ ಗ್ರೌಂಡನು ಮರೆಯೋದು ಹೇಗೆ. ಬೆಳಕಂತೆ ದಾರಿಯ ತೋರಿದ ಗುರುವನ್ನು ಮರೆಯಲ, ಸಿಬ್ಬಂದಿ ನಾನೆಂದು ಮರೆಯಲಾರೆ. ಮಾಧವೇಶ್ ಭಾರದ್ವಾಜ್ ಅವರ ಸ್ವರದಲ್ಲಿ ನವೋದಯ ಡೇಸ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ದೀಪಕ್ ಗಂಗಾಧರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಹರ್ಷವರ್ಧನ್ ರಾಜ್. ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ ಸರಿಯಾಗಿ 6:10. ಆಕಾಶವಾಣಿ ಭದ್ರಾವತಿ. ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಇಲಾಖೆ